ಸೀತಾ ನಮ್ಮ ದೇವಿಯಾಗಕ ಬಂದರ ರಾಮ ಲಕ್ಷ್ಮಣ ಜೋ ಜೋಯ್ ಸೀತಾ ನಮ್ಮ ದೇವಿಯಾಗಕ ಬಂದರ ರಾಮ ಲಕ್ಷ್ಮಣ ಜೋ ಜೋ ಸೀತಾ ನಮ್ಮ ದೇವಿಯಾಗಕ ಬಂದರ ರಾಮ ಲಕ್ಷ್ಮಣ ಜೋ ಜೋ ಸೀತಾ ನಮ್ಮ ದೇವಿಯಾಗಕ ಬಂದರ ರಾಮ ಲಕ್ಷ್ಮಣ ಜೋ ಜೋ ಸೀತಾಗ ಆಗಿ ಶಿವಿಯಾಗಿ ಬಂದ ಸೀತಾಡಿದ ಮಾತಾ ಮನಸ್ಸಿಗೆ ತಂದ ಸೀತಾಗ ಫಲಗಳು ಕೊಡಬೇ ಕೇಳಂದ ಹಿಂಗ ಸೀತಾಗ ಪುತ್ರವ ಕೊಟ್ಟಿ ನೇಳಂದ ಜೋ ಜೋ ಹಿಂಗ ಸೀತಾಗ ಪುತ್ರನ ಕೊಟ್ಟಿನೋ ಗಂದ ಜೋ ಜೋ ಹಿಂಗ ಸೀತಾಗ ಪುತ್ರವ ಕೊಟ್ಟಿ ನೇಳಂದ ಜೋ ಜೋ ಹಿಂಗ ಸೀತಾಗ ಪುತ್ರವ ಕೊಟ್ಟಿ ನೇಳಂದ ಜೋ ಜೋ ಒಂಬತ್ತ ತಿಂಗಳ ತುಂಬ್ಯಾವೇಳಿಂದ ಒಂಬತ್ತ ತಿಂಗಳ ತುಂಬ್ಯಾವೇಳಿಂದ ಹಿಂಗ ಸಂಧಿಗೆ ಸಂದೆಲ್ಲ ಕಿರಿಯ ಬ್ಯಾನ್ಯದ ಜೋ ಜೋ ಹಿಂಗ ಸಂಧಿಗೆ ಸಂದೆಲ್ಲ ಕಿರಿಯ ಬ್ಯಾನ್ಯದ ಜೋ ಜೋ ಹಿಂಗ ಸಂಧಿಗೆ ಸಂದೆಲ್ಲ ಕಿರಿಯ ಬ್ಯಾನ್ಯದ ಜೋ ಜೋ ಹಿಂಗ ಸಂಧಿಗೆ ಸಂದೆಲ್ಲ ಕಿರಿಯ ಬ್ಯಾನ್ಯದ ಜೋ ಜೋ ಅಚ್ಚ ಕಂಬ ಅರಳಾದ ಕಂಬ ಹೊಂದಿ ಕುಂತಾಳವ ಚಿಂತಾನೆ ಕಂಬ ಹಿಂಗ ಗಂಡ ಸ ಮಗನ ಹೆತ್ತಾಳ ಗೋಪಿ ಜೋ ಜೋ ಹಿಂಗ ಗಂಡ ಸ ಮಗನ ಹೆತ್ತಾಳ ಗೋಪಿ ಜೋ ಜೋ ಹಿಂಗ ಗಂಡ ಸ ಮಗನ ಹೆತ್ತಾಳ ಗೋಪಿ ಜೋ ಜೋ ಹಿಂಗ